ಉಷ್ಣಾಂಶ ಬೇಕಾಗುತ್ತೆ. ಇದಕ್ಕಿಂತ 35 ಮೇಲೆ ಹೆಚ್ಚಪಟ್ರೆ ಕದಿರು ಅಂತ ನಾವೇನ್ ಹೇಳ್ತೀವಿ, ಕಡ್ಡಿ ಬರುತ್ತಲ್ಲ ಸುಗಂಧರಾಜ ಕಡ್ಡಿ, ಅದು ಉದ್ದ ಕಡಿಮೆ ಆಗಿ ಅದ್ರ ಕ್ವಾಲಿಟಿ ಗುಣಮಟ್ಟ ಹಾಳಾಗುತ್ತೆ. ಹಾಗಾಗಿ ಈ ಬೆಳೆನ 20-30 ಡಿಗ್ರಿ ಸೆಲ್ಸಿಯಸ್ ಉತ್ತಮ, ಇದಕ್ಕೆ ಉಷ್ಣಾಂಶದಲ್ಲಿ ಉಷ್ಣಾಂಶ ಇಷ್ಟಿರಬೇಕು ನಾವು ಬೆಳೆಯೋದು ಒಳ್ಳೇದು ಅಂತೀರಿ. ಅಂದ್ರೆ ಸ್ವಲ್ಪ ತಂಪಾದ ವಾತಾವರಣ ಇದ್ರೆ ಒಳ್ಳೇದು ಅಂತೀರಿ. ಅದು 20-30 ಸಾಮಾನ್ಯ, ಅಷ್ಟು ಬಿಸಿಲು ಅಲ್ಲ ಅಷ್ಟು ತಂಪು ಅಲ್ಲ. ಅಂದ್ರೆ ಬೆಂಗಳೂರು ಸುತ್ತಮುತ್ತ ಬೆಳೆಯೋದಕ್ಕೆ ಬಹಳ ಒಳ್ಳೆ ಬಾರಿ ಒಳ್ಳೆ ಬೆಳೆ. ಸಾಧಾರಣವಾಗಿ ನಾವು ಈ ಸುಗಂಧರಾಜ ಹೂವಿನ ಬೆಳೆಯನ್ನ ಪ್ರಾರಂಭ ಮಾಡೋದಕ್ಕೆ ಯಾವ ತಿಂಗಳುಗಳು ಸೂಕ್ತ ಅಂತೀರಾ? ಸಾಮಾನ್ಯವಾಗಿ ಈ ಸುಗಂಧರಾಜ ಬೆಳೆ ಬೆಳೆಯಕ್ಕೆ ಮಾರ್ಚ್ರಿಂದ ಏಪ್ರಿಲ್ ತಿಂಗಳುಗಳು ಬಹಳ ಸೂಕ್ತ. ಯಾಕೆ ಅಂತ ಹೇಳಿದ್ರೆ ಅವಾಗ ಎಲ್ಲ ಮೊಳಕೆ ಎಲ್ಲ ಹೊಡೆದು ಅದು ಸೂಕ್ತವಾಗಿರೋದ್ರಿಂದ ನಾವು ಆಯ್ಕೆ ಮಾಡೋದು ಈ ತಿಂಗಳನ್ನ ನಾವು ಆಯ್ಕೆ ಮಾಡ್ತೀವಿ ಬಹಳ ಸೂಕ್ತ ಅಂತ. ಇದು ಮುಖ್ಯವಾಗಿ ಈ ಒಂದು ಸುಗಂಧರಾಜ ಬೆಳೆಯನ್ನ ಬೆಳ್ಕೊಳ್ಳುವಂತ ತಿಂಗಳು ಬೆಳಗಿರೋ ಬಗ್ಗೆ ಆಯ್ತು. ಇನ್ನು ಈ ಸುಗಂಧರಾಜ ಬೆಳೆಯಲ್ಲಿರುವಂತ ತಳಿಗಳು ಯಾವ್ಯಾವು ಅಂತೀರಿ? ಇದರಲ್ಲಿ ನೋಡಿ ನಾವು ಸಿಂಗಲ್ಸ್ ಮತ್ತೆ ಡಬಲ್ಸ್ ಅಂತ ಹೇಳ್ತೀವಿ. ಸಿಂಗಲ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಒಂದು ಸುತ್ತಿನ ದಳ. ಈ ಸಾಮಾನ್ಯ ನೀವು ಸುಗಂಧರಾಜ ನೋಡಿರ್ಬೋದು, ಒಂದು ಸುತ್ತು ಎರಡು ಸುತ್ತು ಅಂತಿದೆ. ಒಂದು ಸುತ್ತು ದಳಕ್ಕೆ ನಾವು ಸಿಂಗಲ್ ಟೈಪ್ ಅಂತ ಹೇಳ್ತೀವಿ, ಡಬಲ್ ಟೈಪ್ ಅಂತ ಹೇಳಿದ್ರೆ ಎರಡು ಸುತ್ತು ಇರೋದು. ಈ ಸಿಂಗಲ್ ಸುತ್ತು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಹಾರ ಕಟ್ಟಲಿಕ್ಕೆ, ಹಾರದ ದಂಡೆ ಮಾಡಲಿಕ್ಕೆ, ಹಾಗೂ ನಾವು ಸುಗಂಧ ದ್ರವ್ಯನ ತಯಾರಿಸಕ್ಕೆ ಉಪಯೋಗಿಸ್ತೀವಿ. ಡಬಲ್ ಟೈಪ್ ಏನು ಅಂತ ಹೇಳಿದ್ರೆ ಫ್ಲೋರಲ್ ಬೊಕ್ಕೆ ಮತ್ತೆ ಈ ಕಟ್ ಫ್ಲವರ್ಸ್ ಅಂತ ಹೇಳಿದ್ವಲ್ಲ ಪುಷ್ಪಗುಚ್ಛ, ಅದರಲ್ಲಿ ಕತ್ತರಿಸಿದ ಹೂ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಬಳಸ್ತೀವಿ. ಅದಕ್ಕೆ ಹೆಚ್ಚು ಸೂಕ್ತ, ತುಂಬಾ ಸುವಾಸನೆ ಇರೋದು ಅಂತ ಹೇಳಿದ್ರೆ ಸಿಂಗಲ್ ಟೈಪ್, ಅದನ್ನ ನಾವು ಜಾಸ್ತಿ ಸುಗಂಧ ದ್ರವ್ಯನ ತಯಾರಿಸಿ ಉಪಯೋಗಿಸ್ತೀವಿ. ಅಂದ್ರೆ ಇದರಲ್ಲಿರುವಂತ ತಳಿಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಿಂಗಲ್ಸ್ ತಳಿಗಳು, ಡಬಲ್ಸ್ ತಳಿಗಳು ಅಂತ ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಸಿಂಗಲ್ಸ್ ಮತ್ತೆ ಡಬಲ್ಸ್ ಅಂತ. ಈ ಸಿಂಗಲ್ಸ್ ಅಲ್ಲಿ ಮೆಕ್ಸಿಕನ್ ಸಿಂಗಲ್, ಶೃಂಗಾರ, ರಜತ್ ರೇಖಾ, ಪ್ರಜ್ವಲ್, ಅರ್ಕ ನಿರಂತರ ಅನ್ನೋ ತಳಿಗಳು ಇದಾವೆ. ಈ ಡಬಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸುವಾಸಿನಿ, ಸ್ವರ್ಣರೇಖಾ, ವೈಭವ ಮುಂತಾದ ತಳಿಗಳು ದೊರೆಯುತ್ತೆ. ಅದು ಸಿಂಗಲ್ಸ್ ಮತ್ತೆ ಡಬಲ್ಸ್ ಅಂತ ಸಪರೇಟ್ ಆಗಿ ನಾವು ಹೋದಾಗ ಮಾತ್ರ ಆಯ್ಕೆ ಮಾಡಿ ಬೆಳಿಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಯಾವುದೇ ಒಂದು ತೋಟಗಾರಿಕಾ ಬೆಳೆಯನ್ನು ನಾವು ಬೆಳೆಯುವಾಗ ಸರಿಯಾದ ರೀತಿಯಾದಂಥ ಒಂದು ಸಸ್ಯಾಭಿವೃದ್ಧಿ ಕ್ರಮವನ್ನು ಅನುಸರಿಸೋದು ಬಹಳ ಮುಖ್ಯವಾಗುತ್ತೆ. ಈ ಸುಗಂಧರಾಜ್ಯದಲ್ಲಿ ನಾವು ಸಸ್ಯಾಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರ? ಇದನ್ನ ಸಸ್ಯಾಭಿವೃದ್ಧಿ ಮಾಡದೇ ಗೆಡ್ಡೆಗಳಿಂದ. ಈ ಗೆಡ್ಡೆ ನಾವು ಯಾವ ತರ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಹೊಸದಾಗಿ ಆಯ್ಕೆ ಮಾಡಿದ ಗೆಡ್ಡೆಗಳನ್ನ ಬಳಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಗೆಡ್ಡೆಗಳು ಸುಪ್ತಾವಸ್ಥೆಯಲ್ಲಿರುತ್ತೆ. ಸುಪ್ತಾವಸ್ಥೆ ಅಂದ್ರೆ ಡಾರ್ಮೆನ್ಸಿ ಪೀರಿಯಡ್ ಅಂತ. ಈಗ ಫ್ರೆಶ್ ಆಗಿ ನಾವು ಕಟಾವು ಮಾಡಿರ್ತೀವಲ್ಲ ಗೆಡ್ಡೆಗಳನ್ನ, ಅದನ್ನ ನಾವು ಬಳಸಲೇಬಾರ್ದು. ಅದನ್ನ ಒಂದು ತಿಂಗಳು ನೆರಳಿನಲ್ಲಿ ಒಣಗಿಸಕ್ಕಿಟ್ಟು ಯಾವಾಗ ಅದು ಸುಪ್ತಾವಸ್ಥೆ ಒಂದು ತಿಂಗಳು ತಗೊಂಡ ನಂತರ ನಾವು ಇದನ್ನ ಆಯ್ಕೆ ಮಾಡಿ ಅದನ್ನ ಬಿತ್ತನೆ ಮಾಡಬಹುದು. ಅದು ಬಿತ್ತನೆ ಮಾಡೋದು ಯಾವ ತರ ಅಂತ ಹೇಳಿದ್ರೆ, ಸುಮಾರು ಗೆಡ್ಡೆದು 2-3 ಸೆಂಟಿಮೀಟರ್ ವ್ಯಾಸ ಉಳ್ಳ, ಅಂದ್ರೆ ಡಯಾಮೀಟರ್ ಇನ್ ಸೈಜ್ ಅಂತ ನಾವು ಹೇಳ್ತೀವಿ, 2-3 ಸೆಂಟಿಮೀಟರ್ ಗಾತ್ರ ಉಳ್ಳ ಗೆಡ್ಡೆಗಳನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದ್ರೆ 1 ಹೆಕ್ಟೇರ್ ಅಂದ್ರೆ 2.5 ಎಕರೆ ಪ್ರದೇಶದಲ್ಲಿ ನಾವು ಈ ಸುಗಂಧರಾಜ ಬೇಸಾಯ ಮಾಡ್ಕೋಬೇಕು ಅಂದ್ರೆ ಎಷ್ಟು ಗೆಡ್ಡೆಗಳನ್ನ ನಾವು ಬಳಸ್ಕೋಬೇಕಾಗತ್ತೆ? ನಿಮಗೆ ಈ ಡಯಾಮೀಟರ್ ಸೈಜ್ ಆದ್ರೆ ನಿಮಗೆ ಕೆಜಿ ಲೆಕ್ಕದಲ್ಲಾದ್ರೆ 800-900 ಕೆಜಿ ಬೇಕಾಗುತ್ತೆ. ಸಂಖ್ಯೆಗಳಲ್ಲಾದ್ರೆ 1.5-1.5 ಲಕ್ಷ ಗೆಡ್ಡೆಗಳು ಬೇಕಾಗುತ್ತೆ. ಅದನ್ನ ನಾನು ಆಗ್ಲೇ ತಿಳಿಸಿದ್ನಲ್ಲ ನಿಮಗೆ, 2-3 ಸೆಂಟಿಮೀಟರ್ ಡಯಾಮೀಟರ್ ವ್ಯಾಸ ಉಳ್ಳ ಇರಬೇಕು ಅಂತ. ಅದನ್ನ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಉತ್ತಮ ಇಳುವರಿ ಬರುತ್ತೆ. ಅಂದ್ರೆ ಒಳ್ಳೆ ವಾತಾವರಣದಲ್ಲಿ ಇದನ್ನ ಸಂಗ್ರಹಿಸಿ ಇಟ್ಕೋಬೇಕಾಗುತ್ತೆ. ಹೌದು, ಬಿಸಿಲಲ್ಲಿ ಇಡಬಾರದು. ಈಗ ನಾವು ಹೂವನ್ನೆಲ್ಲಾನು ಕೊಯ್ಲು ಮಾಡಿದ ನಂತರ ಗೆಡ್ಡೆನ ನಾವು ಕೊಯ್ಲು ಮಾಡ್ತೀವಿ, ಕೊಯ್ಲು ಮಾಡಿದ ತಕ್ಷಣ ನಾವು ಬಿತ್ತನೆ ಮಾಡಬಾರ್ದು. ಅದನ್ನ 1 ತಿಂಗಳು ನೆರಳಿನಲ್ಲಿ ಒಣಗಿಸ್ಬೇಕು. ಒಣಗಿಸೋದು ಅಂತ ಹೇಳಿದ್ರೆ ಪೂರ್ತಿ ನಾವು ಕಾಳು ಕಡಿ ಒಣಗಿಸ್ತೀವಲ್ಲ ಆ ತರ ಅಲ್ಲ, ಶೇಖರಣೆ ಮಾಡೋದು. ಒಣಗಿಸೋದು ಅಂದ್ರೆ ಶೇಖರಣೆ ಮಾಡಿದ್ಮೇಲೆ ಅದು ಸುಪ್ತಾವಸ್ಥೆ, ನಾವು ಏನ್ ಡಾರ್ಮೆನ್ಸಿ ಪೀರಿಯಡ್ ಅಂತ ಹೇಳ್ತೀವಿ, ಅದನ್ನ ಕಳ್ಕೊಂಡು ಮತ್ತೆ ಬಿತ್ತನೆಗೆ ಯೋಗ್ಯವಾಗಿರುತ್ತೆ. ಅಂದ್ರೆ ಈಗ ಸಾಧಾರಣವಾಗಿ ನಾವು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಗೆಡ್ಡೆಗಳನ್ನ ನಾಟಿ ಮಾಡ್ಕೊಳ್ತೀವಿ. ಹೌದು, ಮತ್ತೆ ಅವು ಗೆಡ್ಡೆಗಳನ್ನ ಕೊಡಬೇಕು ಅಂದ್ರೆ ಎಷ್ಟು ತಿಂಗಳು ಕಾಯ್ಬೇಕಾಗತ್ತೆ? ಈಗ ನಾವು ನೋಡಿ ಗೆಡ್ಡೆ ನಾಟಿ ಮಾಡಿದ್ಮೇಲೆ 3-3.5 ತಿಂಗಳಿಗೆ ಹೂವು ಕಟಾವು ಬರುತ್ತೆ. ಹೂವು ಕಟಾವು ಬಂದ ತಕ್ಷಣ ಅದಾದ ನಂತರ ಪೂರ್ತಿ ಕೊಯ್ಲಾದ ನಂತರ ನಾವು 15-1 ತಿಂಗಳು ನಾವು ಭೂಮಿಯಲ್ಲೇ ಬಿಡಬೇಕಾಗುತ್ತೆ. 15 ದಿನದಿಂದ 1 ತಿಂಗಳು ಒಂದೊಂದ್ ಸತಿ ತಳಿಗಳ ಮೇಲೆ 1.5 ತಿಂಗಳ ತನಕನು ಬಿಡಬಹುದು. ಆವಾಗ ಗೆಡ್ಡೆ ಎಲ್ಲನೂ ಸುಮಾರು ದೊಡ್ಡದಾಗಿ ನಂತರ ನಾವು ಕಟಾವು ಮಾಡಿ ಶೇಖರಣೆ ಮಾಡಬೇಕು ಅಂತ ಹೇಳಿದ್ರೆ ನೆರಳಿನಲ್ಲಿ ಶೇಖರಣೆ ಮಾಡಬೇಕು. ಈಗ ತಕ್ಷಣ ನಾವು ಅದನ್ನ ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರೆ ಅದು ಬಿತ್ತನೆಗೆ ಬರೋದಿಲ್ಲ, ಮೊಳಕೆ ಉಡಿಯಲ್ಲ. ಯಾಕೆಂದ್ರೆ ಡಾರ್ಮೆನ್ಸಿ ಪೀರಿಯಡ್ ಅಂತ ನಾವೇನ್ ಹೇಳ್ತೀವಿ, ಸುಪ್ತಾವಸ್ಥೆ ಅದಿರೋದ್ರಿಂದ ನಾವು ಈಗ ಈ ಹೊಸದಾಗಿ ಕೊಯ್ಲಾದಂತ ಗಡ್ಡೆಗಳನ್ನ ಬಳಸಬಾರದು ಬಿತ್ತನೆಗೆ. ಶೇಖರಣೆ ಮಾಡಿ ಹಳೇದನ್ನ 1 ತಿಂಗಳಾದ್ರೂ ಆಗಿರ್ಬೇಕು. ಅವಾಗ ನಮಗೆ ಗೊತ್ತಾಗುತ್ತೆ ಹಳೇದಾಗಿರೋದು. ನಮಗ್ ಸಾಮಾನ್ಯ ಈರುಳ್ಳಿ ಎಲ್ಲಾನು ಮೊಳಕೆ ಬಂದಿರೋದಂಗ್ ಕಾಣುತ್ತಲ್ಲ, ಆ ರೀತಿ ಇದ್ರಲ್ಲಿ ಕಾಣಿಸುತ್ತೆ. ಅದನ್ನ ಬಿತ್ತನೆ ಮಾಡ್ಬೇಕು. ಇನ್ನು ನಾವು ಬೇಸಾಯಕ್ಕೆ ಬಂದರೆ ಭೂಮಿಯನ್ನು ಹೇಗೆ ಸಿದ್ಧ ಮಾಡ್ಕೋಬೇಕಾಗತ್ತೆ, ಮತ್ತು ಎಷ್ಟೆಷ್ಟು ಅಂತರದಲ್ಲಿ ಗಡ್ಡೆಗಳನ್ನು ನಾಟಿ ಮಾಡ್ಕೋಬೇಕಾಗತ್ತೆ? ನೋಡಿ, ಈಗ ಬೇಸಾಯ ಕ್ರಮ ಅಂದರೆ ಸಾಮಾನ್ಯ ಯಾವುದೇ ಬೆಳೆಗಳಿಗಾದರೂ ಒಂದೇ ಥರ ಬೇಸಾಯ ಕ್ರಮ ಇರುತ್ತೆ. ಈ ನಾವು ಮುಖ್ಯ ಭೂಮಿನ 2-3 ಸಲ ಉಳುಮೆ ಮಾಡಿ ಚೆನ್ನಾಗಿ 30 ಟನ್ ಕೊಟ್ಟಿಗೆ ಗೊಬ್ಬರ ಮಾಡಿ ಸಾಲು ಬದುಗಳು ಅಂತ ನಾವೇನು ಹೇಳ್ತೀವಿ ರಿಡ್ಜಸ್ ಅಂಡ್ ಫರ್ರೋಸ್ ಅಂತ, ಅದನ್ನು ತಯಾರು ಮಾಡ್ಕೋಬೇಕು. ತಯಾರು ಮಾಡ್ಕೊಂಡ ನಂತರ ಇದು ಗೆಡ್ಡೆ ಸಣ್ಣ ಸೈಜ್ ಇರೋದ್ರಿಂದ ರಿಡ್ಜಸ್ ಅಂಡ್ ಫರ್ರೋಸ್ ಅಂತ ಹೇಳಿದ್ರೆ ಸಾಲಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂದರೆ ನಿಮಗೆ 1 ಅಡಿ, ಆಮೇಲೆ ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್ ಅಂದ್ರೆ 1 ಅಡಿ. ರಿಡ್ಜಸ್ ಅಂಡ್ ಫರೋಸ್ ಅಂತ ನಾವ್ ಹೇಳ್ತೀವಿ ಬದುಗಳು ಮಾಡ್ಕೊಂಡು, ಬದುಗಳು ಹೌದು ಮಾಡ್ಕೊಂಡು ಆ ಅಂತರದಲ್ಲಿ ನಾವು ಇದನ್ನ ಗೆಡ್ಡೆಗಳನ್ನ ನಾಟಿ ಮಾಡಬೇಕಾಗತ್ತೆ. ಆಮೇಲೆ ನೀರನ್ನ ಒದಗಿಸಬೇಕಾಗತ್ತೆ. ಹೌದು, ಬಿತ್ತನೆ ಮಾಡಿದ ತಕ್ಷಣನೇ ನಾವು ನೀರನ್ನು ಒದಗಿಸಬೇಕಾಗತ್ತೆ. ನಂತರ ನಾವು ದಿನಾ ನೀರೇನು ಕೊಡೋದು ಬೇಕಾಗೋದಿಲ್ಲ. ವಾರದಲ್ಲಿ ಹವಾಗುಣ ಅರಿತು 2 ದಿನಕ್ಕೊಂದ್ಸತಿ ಇಲ್ಲ 3 ದಿನಕ್ಕೊಂದ್ಸತಿ ಇಲ್ಲ 5-7 ದಿನಗಳಿಗೆ ನೋಡಿಕೊಂಡು ನಾವು ವಾತಾವರಣಕ್ಕೆ ಅನುಗುಣವಾಗಿ ನೀರನ್ನು ಹಾಯಿಸಬಹುದು. ಈ ಹೂಗಳನ್ನ ನಾವು ನೋಡಿದಾಗ ಸಾಕಷ್ಟು ಮಂದವಾಗಿರ್ತವೆ, ರಸಭರಿತವಾಗಿರ್ತವೆ ಅಂತ ಹೇಳಬಹುದು. ಹೌದು, ಜೊತೆಗೆ ಈ ಸುಗಂಧ ತೈಲವನ್ನು ಕೂಡ ತೆಗೆಯೋದಕ್ಕೆ ನಾವು ಬಳಸೋದ್ರಿಂದ ಸಾಕಷ್ಟು ಪೋಷಕಾಂಶಗಳನ್ನ ಒದಗಿಸ್ಬೇಕಾಗತ್ತೆ ಅಂತ ನಾವು ಹೇಳಬಹುದು. ಮುಖ್ಯವಾಗಿ ಎಷ್ಟೆಷ್ಟು ಮಟ್ಟಿಗೆ ಇದಕ್ಕೆ ಗೊಬ್ಬರವನ್ನ ನಾವು ಒದಗಿಸ್ಬೇಕಾಗತ್ತೆ ಅಂತ? ಈಗಾಗಲೇ ನಿಮಗೆ ತಳಿಗಳ ಬಗ್ಗೆ ಹೇಳಿದೆ, ಸಿಂಗಲ್ಸು ಮತ್ತು ಡಬಲ್ಸ್ ಟೈಪ್ ಅಂತ. ಈ ಸಿಂಗಲ್ಸಲ್ಲಿ ನಾವು ಸುಗಂಧ ದ್ರವ್ಯ ನಾವು ಪಡೆಯೋದಕ್ಕೇನೆ ನಾವು ತಯಾರಿಸೋಕೆ ಇದನ್ನು ಹೆಚ್ಚು ಸುವಾಸನೆ ಇರೋದ್ರಿಂದ ಇದಕ್ಕೆ ಹೆಚ್ಚು ನಿಮಗೆ ಗೊಬ್ಬರ ಬೇಕಾಗೋದಿಲ್ಲ. ನಾವು ಸಾರಜನಕ ರಂಜಕ ಪೊಟ್ಯಾಶ್ ಅಂತ ನಾವೇನು ಹೇಳ್ತೀವಿ ಪ್ರತಿಯೊಂದು ಹೆಕ್ಟೇರಿಗೆ ಹೇಳ್ತಾ ಇರೋದಿದು 100 ಕೆಜಿ ಸಾರಜನಕ, 50 ಕೆಜಿ ರಂಜಕ, 50 ಕೆಜಿ ಪೊಟ್ಯಾಶ್ ಅನ್ನು ಕೊಡಬೇಕಾಗತ್ತೆ. ಇದನ್ನು ಒಮ್ಮೆಗೆ ಕೊಡಬಾರದು. ಇದನ್ನೇನ್ ಮಾಡ್ಬೇಕಂತ ಹೇಳಿದ್ರೆ ನಾನು ಹೇಳಿರೋ ಪ್ರಮಾಣನ ಸಾರಜನಕ 100 ಕೆಜಿ ಹೇಳದ್ನಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ಅಂದ್ರೆ 50 ಕೆಜಿ ಸಾರಜನಕ ಪೂರ್ತಿ ಪ್ರಮಾಣದಷ್ಟು ರಂಜಕ 50 ಕೆಜಿ 50 ಕೆಜಿ ಪೊಟ್ಯಾಶ್ ಅನ್ನು ಬಿತ್ತನೆ ಮಾಡೋ ಸಮಯದಲ್ಲಿ ಕೊಡಬೇಕಾಗತ್ತೆ. ಇನ್ನು ಉಳಿದ 50 ಕೆಜಿ ಸಾರಜನಕ ಏನಿದೆ 6 ವಾರಗಳ ನಂತರ ಒದಗಿಸಿ ಮಣ್ಣೇರ್ ಹಾಕ್ಬೇಕಾಗತ್ತೆ. ಮಣ್ಣೇರ್ ಹಾಕಿದ್ರೆ ಅವಾಗ ಗೆಡ್ಡೆಗಳಿಗೆ ಶಕ್ತಿ ಬಂದು ಹಿಡಿದ್ಕೊಂಡು ಅದು ಒಳ್ಳೆ ಹೂಗಳು ಬಡೋದಕ್ಕೆ ಆಗುತ್ತೆ. ಇದೇ ರೀತಿ ಇದು ಸಿಂಗಲ್ಸ್ಗೆ ಇಷ್ಟು ಹೇಳಿದೆ 100, 50, 50. ಅದೇ ಇದೇ ಡಬಲ್ಸ್ ತಳಿಗಳಿಗಾದ್ರೆ ಅದು ಸ್ವಲ್ಪ 200 ಕೆಜಿ ಸಾರಜನಕ, 150 ಕೆಜಿ ರಂಜಕ, 150 ಕೆಜಿ ಪೊಟ್ಯಾಶ್ ಅನ್ನು ಒದಗಿಸಬೇಕಾಗತ್ತೆ. ಈಗಾಗಲೇ ನಿಮ್ಗೆ ಹೇಳದಂಗೆನೆ ಇದನ್ನು ಒಮ್ಮೆಗೆ ಕೊಡೋದೇನ್ ಬೇಡ, 200 ಕೆಜಿ ಸಾರಜನಕ 2 ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಎರಡು ಕಂತುಗಳಲ್ಲಿ, ಒಂದು 100 ಕೆಜಿ ಸಾರಜನಕ ಪೂರ್ತಿ ಪ್ರಮಾಣದಷ್ಟು ರಂಜಕ ಪೊಟ್ಯಾಶ್ ಅನ್ನು ಬಿತ್ತನೆ ಮಾಡೋ ಸಮಯದಲ್ಲಿ ಈಗಾಗಲೇ ನಿಮ್ಗೆ ಹೇಳದಂಗೆನೆ ಕೊಡಬೇಕಾಗತ್ತೆ. ಇನ್ನು ಉಳಿದ 100 ಕೆಜಿ ಸಾರಜನಕನ 6 ವಾರಗಳ ನಂತರ ಅಂದ್ರೆ 45 ದಿವಸದ ನಂತರ ನೀವು ಕೊಟ್ಟು ಮಣ್ಣು ಏರ್ ಹಾಕಬೇಕಾಗತ್ತೆ. ಇಷ್ಟು ಮಾಡಿದ್ರೆ ನಿಮಗೆ ಅದಕ್ಕೆ ಒಳ್ಳೆ ಪೋಷಕಾಂಶ ಸಿಗುತ್ತೆ. ಮತ್ತೆ ಕಳೆಯನ್ನು ಕೂಡ ತೆಗಿತಾ ಇರಬೇಕಾಗತ್ತೆ. ಕಳೆ ತೆಗೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿ ಕೊಟ್ಟು ಗೊಬ್ಬರ ಎಲ್ಲಾನು ನಾವು ಸಮಂಜಸವಾಗಿ ಗಿಡಗಳಿಗೆ ದೊರೆಯುತ್ತೆ. ಹಂಗಾಗಿ ನಾವು ಸಮಯಕ್ಕನುಗುಣವಾಗಿ ನಾವು ಕಳೆ ತೆಗೆದು ನೀರನ್ನ ಕೊಡಬೇಕಾಗತ್ತೆ. ನೀರನ್ನು ಎಷ್ಟು ದಿನಕ್ಕೆ ಒಂದು ಆವೃತ್ತಿ ಅಂತ ಕೊಡಬೇಕಾಗತ್ತೆ ಅಂತ? ಅದೇ ನಾವು ಆಗ್ಲೇ ನಿಮ್ಗೆ ಹೇಳ್ದಂಗೆನೆ ವಾತಾವರಣಕ್ಕನುಗುಣವಾಗಿ ಈಗ ಹೆಚ್ಚು ಉಷ್ಣಾಂಶ ಇದ್ರೆ 2 ದಿನಕ್ಕೊಮ್ಮೆ ಕೊಡಬಹುದು, ತಂಪು ವಾತಾವರಣ ಇದ್ರೆ ವಾರದಲ್ಲಿ 2 ದಿವಸ ನೋಡಿಕೊಂಡು ನಾವು ನೀರನ್ನು ಹಾಯಿಸಬಹುದು. ಇನ್ನು ಈ ಒಂದು ಸುಗಂಧರಾಜ ಬೆಳೆಯಲ್ಲಿ ಕೂಳೆ ಬೆಳೆಯನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆಯೇ? ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸುಗಂಧರಾಜ ಬೆಳೆ ಹೇಳಿದ್ವಿ, ಒಂದು ಸತಿ ಬೆಳೆ ಕಟಾವು ಆದ ನಂತರ ನಾವು ಏನು ಬಿಡಿ ಹೂಗಾಗ್ಬೋದು ಇಲ್ಲಾಂದ್ರೆ ಪುಷ್ಪ ಗುಚ್ಚ ಕತ್ತರಿಸ ಆದ ನಂತರ ನಾವು ಉಳಿದ ಬೆಳೆ ಏನಿರುತ್ತೆ ಅದಕ್ಕೆ ಅದೇ ಪ್ರಮಾಣ ಹೇಳಿದಲ್ವಾ, 100, 50, 50 ಸಿಂಗಲ್ಸ್ಗಾದ್ರೆ, 200, 150, 150 ಡಬಲ್ಸ್ಗಾದ್ರೆ ಅದೇ ಪ್ರಮಾಣದಲ್ಲಿ ಕೂಳೆ ಬೆಳೆಗೂ ರಸಗೊಬ್ಬರ ಕೊಟ್ಟು ಇದೇ ಪ್ರಮಾಣದಲ್ಲಿ ನಾವು ಬೆಳಿಬಹುದು. ಇನ್ನ ಮುಖ್ಯವಾಗಿ ನಾವು ಈ ಸಸ್ಯ ಸಂರಕ್ಷಣೆ ಕಡೆಗೂ ಕೂಡ ಗಮನವನ್ನು ಕೊಡಬೇಕು. ಹೆಚ್ಚಾಗಿ ಈ ಒಂದು ಸುಗಂಧರಾಜ ಬೆಳೆಗೆ ಬರುವಂತ ಮುಖ್ಯವಾದ ಕೀಟ ಬೀಡ ಯಾವುದು ಅಂತೀರಿ? ಇದಕ್ಕೆ ಮುಖ್ಯವಾಗಿ ಬಾಧಿಸೋ ಕೀಟ ಅಂದ್ರೆ ಥ್ರಿಪ್ಸ್ ಅಂತ, ಥ್ರಿಪ್ಸ್ ಅಂತ ಹುಳ ಅದು. ಅದು ಏನ್ ಮಾಡುತ್ತೆ ಅಂತೇಳಿ ರಸ ಹೀರೋದು. ಈಗ ರಸ ಹೀರೋದ್ರಿಂದ ಏನಾಗುತ್ತೆ, ಎಲೆ ಎಲ್ಲ ಮುರುಟು ಬಿಡುತ್ತೆ. ಆಮೇಲೆ ಏನಾಗುತ್ತೆ, ರಸ ಹೀರಿದ ನಂತರ ಆ ರಸ ಹೀರಿದ ಭಾಗ ಬಿಳಿಯಾಗಿ ಕಂದು ಬಣ್ಣದ ಗೆರೆಗಳು ಕಾಣಿಸುತ್ತೆ, ಅದಕ್ಕೆ ಗೊತ್ತಾಗುತ್ತೆ ನಮಗೆ. ಅದನ್ನ ನಾವು ಅಂದ್ರೆ ಹೂಗುನು ಬರುತ್ತೆ, ಇದು ಹೂಗು ಬರುತ್ತೆ, ಹೂಗು ಮತ್ತೆ ಎಲೆಗಳಿಗೆ ಬಂದಾಗ ನಿಮಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಸಿಗೋದಿಲ್ಲ. ಹಾಗಾಗಿ ಇದನ್ನ ನೀವು ನಿಯಂತ್ರಣ ಮಾಡಲೇಬೇಕು ನಿಮಗೆ ಕಂಡಾಗ, ಥ್ರಿಪ್ಸ್ ಕಂಡಾಗ. ಇನ್ನ ಈ ಥ್ರಿಪ್ಸ್ ನ ನಿಯಂತ್ರಣವನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ ನೋಡಿ, ಇದನ್ನ ಥ್ರಿಪ್ಸ್ ನೀವು ಕಂಡು ಬಂದಾಗ ಈಗ ನಮಗೆ ಮಾರ್ಕೆಟ್ ಅಲ್ಲಿ ಸುಮಾರು ನಮಗೆ ಸಸ್ಯ ಸಂರಕ್ಷಣಾ ಔಷಧಿಗಳು ಸಿಗುತ್ತೆ. 1 ಮಿಲಿ ಮೊನೋಕ್ರೋಟೋಫಾಸ್ ಅಥವಾ 1 ಮಿಲಿ ಆಕ್ಸಿಡೆಮೆಟಾನ್ ಮೀಥೈಲ್ ಅಥವಾ 1.5-2 ಮಿಲಿ ಡೈಮೆಥಯೇಟ್ ಅನ್ನೋ ಅದನ್ನ ನೀವು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಥ್ರಿಪ್ಸ್ ಅನ್ನೋ ಕೀಟ ನಾನೇನು ಹೇಳಿದೆ ಹತೋಟಿಗೆ ಬರುತ್ತೆ. ಅಂದ್ರೆ ನೀವು ಹೇಳಿದ ಪ್ರಮಾಣದಲ್ಲಿ ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸ್ಕೋಬೇಕಾಗತ್ತೆ, ನಮ್ಮ ಜಮೀನಿಗೆ ಎಷ್ಟು ಬೇಕಾಗತ್ತೋ ಅದನ್ನ ನಾವು ಲೆಕ್ಕ ಹಾಕೊಂಡು ಸಿಂಪರಣೆಗೆ ಬಳಸ್ಕೋಬೇಕಾಗುತ್ತೆ. ಹೌದು, ಇದು ಮುಖ್ಯವಾಗಿ ಥ್ರಿಪ್ಸ್ ಕೀಟದ ಹಾವಳಿ ಬಗ್ಗೆ ಆಯ್ತು. ಇನ್ನ ಈ ಒಂದು ಸುಗಂಧರಾಜ ಬೆಳೆಗೆ ಬರುವಂತ ರೋಗಗಳು ಯಾವ್ಯಾವ ಅಂತೇಳಿ? ಮುಖ್ಯವಾದ ರೋಗಗಳು ಯಾವ್ದಂದ್ರೆ ಬುಡ ಕೊಳೆಯುವ ರೋಗ ಒಂದು, ಇನ್ನೊಂದು ಸಿಡಿ ರೋಗ, ಇನ್ನೊಂದು ಬೇರುಗಂಟು ಜಂತು ರೋಗ. ಒಂದೊಂದೇ ಹೇಳ್ತೀನಿ ನೋಡಿ. ಬುಡ ಕೊಳೆಯುವ ರೋಗ ಅಂತ ಏನಂತ ಹೇಳಿದ್ರೆ, ಈ ರೋಗಕ್ಕೆ ತುತ್ತಾದ ಗಿಡಗಳು ಏನಾಗತ್ತೆ ಅಂತ ಹೇಳಿದ್ರೆ, ಹಳದಿ ಬಣ್ಣಕ್ಕೆ ತಿರುಗಿ ಕಾಂಡವು ಕಂದು ಬಣ್ಣಕ್ಕೆ ಬರುತ್ತದೆ. ಅದೇ ಕಾಂಡ ಅಂದ್ರೆ ಕಾಲರ್ ರೀಜನ್ ಅಂತ ನಾವು ಹೇಳ್ತೀವಿ. ರೋಗ ಬಾಧೆ ಕಂಡು ಬಂದಾಗ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಕಾರ್ಬನ್ ಡೈಜಿಮ್ ಅಂತ ಹೇಳ್ತೀವಿ, ಆ ಕಾರ್ಬನ್ ಡೈಜಿಮ್ ಅನ್ನು ನೀರಿಗೆ ಬೆರೆಸಿ ನಾವು ಗಿಡಗಳಿಗೆ ಸಿಂಪರಣೆ ಮಾಡಬೇಕಾಗುತ್ತೆ. ಬುಡಕ್ಕೆ ಸಿಂಪರಣೆ ಮಾಡಬೇಕು. ಬುಡಕ್ಕೆ ಸಿಂಪರಣೆ ಮಾಡಬೇಕು, ಸಿಂಪರಣೆ ಮಾಡಬೇಕು. ಹೌದು, ಗಿಡಗಳಿಗೆ ಬುಡದಲ್ಲೇ ನಾವು ಕೊಡಬೇಕಾಗುತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಸಿಡಿ ರೋಗ. ಹೌದು, ಇದರ ಲಕ್ಷಣಗಳು ಹೇಗಿರ್ತವೆ? ಈ ಸಿಡಿ ರೋಗ ನೋಡಿ ಬಂದಾಗ ಗಿಡಗಳು ಹೇಗೆ ಕಾಣುತ್ತೆ ಅಂದ್ರೆ, ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಒಣಗುತ್ತೆ. ಈ ರೋಗ ಬಾಧೆ ಕಂಡು ಬಂದಾಗ ಇದಕ್ಕೂ ಸಹ 1 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ನೀವು ಬುಡಕ್ಕೆ ಕೊಡಬೇಕಾಗತ್ತೆ, ಭೂಮಿಗೆ ಸೇರಿಸಬೇಕಾಗತ್ತೆ. ಮೂರನೇದಾಗಿ ಬೇರುಗಂಟು ಜಂತು ರೋಗ. ಈಗ ಮನುಷ್ಯರಲ್ಲಿ ಹೆಂಗೆ ಜಂತು ರೋಗ ಅಂತ ಬರುತ್ತೆ, ಅದೇ ರೀತಿ ಈ ಗಿಡಗಳಲ್ಲೂ ಜಂತು ರೋಗ ಬರುತ್ತೆ. ಈ ಜಂತು ರೋಗ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ನೀವು ಗಿಡ ಕಿತ್ತು ನೋಡಿದಾಗ ಆ ಬೇರುಗಳಲ್ಲಿ ಗಂಟುಗಳು ಕಾಣುತ್ತೆ. ಆ ಗಂಟುಗಳು ಏನು ಅಂತ ಹೇಳಿದ್ರೆ, ಈಗ ರೋಗಕ್ಕೆ ತುತ್ತಾದ ಗಿಡಗಳು ಬೆಳವಣಿಗೆ ಕುಂಠಿತ ಆಗುತ್ತೆ, ಅಂದ್ರೆ ಬೆಳವಣಿಗೆನೇ ಇರೋದಿಲ್ಲ. ಆಮೇಲೆ ಏನಾಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗಿ ಗಂಟುಗಳು ಇಂದ ಕೂಡಿರುತ್ತೆ, ಗಿಡ ಕಿತ್ತು ನೋಡಿದಾಗ ಒಣಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಬೇವಿನ ಹಿಂಡಿ 5-6 ಕ್ವಿಂಟಾಲ್ ಪ್ರತಿ ಹೆಕ್ಟೇರಿಗೆ ಅಥವಾ ಕಾರ್ಬೋಫ್ಯೂರಾನ್ ಅಂತ ನಾವು ಹೇಳ್ತೀವಿ ಹರಳುಗಳು, ಕಾರ್ಬೋಫ್ಯೂರಾನ್ 3G ಅಂತ ಸಿಗುತ್ತೆ ಹರಳುಗಳು, ಅದನ್ನ ನೀವು ಪ್ರತಿ ಹೆಕ್ಟೇರಿಗೆ 20 ಕೆಜಿ ಅಂತೆ, ಪ್ರತಿ ಹೆಕ್ಟೇರಿಗೆ 20 ಕೆಜಿ ಅಂತೆ ಬಿತ್ತನೆಗೆ ಮೊದಲು ಮಣ್ಣಿನಲ್ಲಿ ಸೇರಿಸೋದ್ರಿಂದ ಈ ಗಂಟು ರೋಗನ ನಾವು ನಿಯಂತ್ರಣ ಮಾಡಬಹುದು. ಇನ್ನ ನಾವು ಈ ಒಂದು ಸುಗಂಧರಾಜದಲ್ಲಿ ಕೊಯ್ಲನ್ನ ಯಾವಾಗ ಮಾಡ್ಕೋಬೇಕಾಗತ್ತೆ, ಇಳುವರಿಯನ್ನ ಎಷ್ಟೆಷ್ಟು ಪಡಿಬಹುದು ಅಂತೀರಿ? ನೋಡಿ, ನಾನು ಈಗಾಗಲೇ ನಿಮ್ಗೆ ಹೇಳ್ದಂಗೆ ಈ ಸುಗಂಧರಾಜನ 2-3 ತರ ನಾವು ಬಳಸ್ತೀವಿ. ಒಂದು ಬಿಡಿ ಹೂವು, ಒಂದು ಪುಷ್ಪಗುಚ್ಛ, ಇನ್ನೊಂದು ಸುಗಂಧ ದ್ರವ್ಯ. ಈಗ ಬಿಡಿ ಹೂವಿಗಾದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಪೂರ್ತಿ ಅರಳಿದ ನಂತರ ನಾವು ಕಟಾವು ಮಾಡ್ತೀವಿ. ಪುಷ್ಪಗುಚ್ಛಕ್ಕಾದ್ರೆ ಆ ಕದಿರು ಅಂತ ನಾವು ಕಡ್ಡಿ ಏನು ಹೇಳ್ತೀವಿ, ಕೊನೆಯದಲ್ಲಿ 2 ಹೂ ಜೊತೆಯಾದ ಹೂವು ಏನು ಅರಳಿರುತ್ತೆ ಅದನ್ನ ಕಂಡಾಗ ನಾವು ಅದನ್ನ ಕಟಾವು ಮಾಡಿ ಪುಷ್ಪಗುಚ್ಛಕ್ಕೆ ಉಪಯೋಗಿಸ್ತೀವಿ. ಸಿಂಗಲ್ ಟೈಪ್ ಅಲ್ಲಿ ನಾನು ಏನ್ ಹೇಳಿದೆ ನಿಮಗೆ, ಈ ಸುಗಂಧ ದ್ರವ್ಯಕ್ಕೆ ಅಂತ ಹೇಳಿದ್ರೆ, ಪೂರ್ತಿ ಅರಳಿದ ನಂತರ ಇದನ್ನ ಕಟಾವು ಮಾಡಬೇಕಾಗತ್ತೆ. ಇನ್ನ ಇಳುವರಿಯನ್ನ ಎಷ್ಟೆಷ್ಟು ಪಡಿಬಹುದು ಅಂತೀರಿ? ಇಳುವರಿ ನೋಡಿ, ನಾವು ಪ್ರತಿ ತಳಿಗಳಿಗೂ ಇದೇನಾಗತ್ತೆ ಅಂತ ಹೇಳಿದ್ರೆ, ನಾವು ಮಾಡೋ ಸುಧಾರಿತ ಬೇಸಾಯ ಕ್ರಮ, ಆಮೇಲೆ ತಳಿಗಳು, ಆಮೇಲೆ ಹವಾಗುಣಕ್ಕನುಗುಣವಾಗಿ ತಳಿಗಳ ಇಳುವರಿ ಒಂದಕ್ಕಿಂತ ಒಂದು ವ್ಯತ್ಯಾಸ ಇದ್ದೇ ಇರುತ್ತೆ. ಅಂದ್ರೆ ಸಾಧಾರಣವಾಗಿ ಯಾವ ತಿಂಗಳಲ್ಲಿ ಕಟಾವು ಮಾಡ್ಕೋಬೇಕಾಗತ್ತೆ ಅಂತೀರ? ಬಿತ್ತನೆ ಮಾಡಿದ 3-3.5 ತಿಂಗಳಲ್ಲಿ ಹೂಗಳು ಸಿಗುತ್ತೆ, ಬರುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಅತಿ ಹೆಚ್ಚು ಹೂಗಳನ್ನು ಜುಲೈ ತಿಂಗಳಲ್ಲಿ ಪಡೆಯಬಹುದು. ನಾವು ಆಗ್ಲೇ ಹೇಳಿದ್ವಿ ಮಾರ್ಚ್ ಏಪ್ರಿಲ್ ಅಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಅಂತ. ಅಲ್ಲಿಂದ 3-3.5 ತಿಂಗಳು ಅಂದ್ರೆ ಜುಲೈ ತಿಂಗಳಲ್ಲಿ ನಿಮ್ಗೆ ಹೆಚ್ಚು ಹೂ ಬರುತ್ತೆ. ಮತ್ತೆ ನಂತರ ಆಗಸ್ಟ್ ತಿಂಗಳಲ್ಲಿ ಹೂಗಳು ಕಡಿಮೆ ಆಗೋಗುತ್ತೆ. ತಿರ್ಗಾ ಏನಾಗುತ್ತೆ ಅಂತ ಹೇಳಿದ್ರೆ, ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾತ್ರ ಹೆಚ್ಚಾಗುತ್ತೆ, ನವೆಂಬರ್ ಅಲ್ಲಿ ಕಡಿಮೆ ಆಗುತ್ತೆ. ಇದೇ ರೀತಿಯಾಗಿ ಕ್ರಮಗಳು ಬರ್ತಾ ಹೋಗುತ್ತೆ, ಒಂದು ಹೆಚ್ಚು ಒಂದು ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಹೆಕ್ಟೇರಿಗೆ 8-15 ಟನ್ ಬಿಡಿ ಹೂಗಳನ್ನ ಪಡಿಬಹುದು. ಬಿಡಿ ಹೂ ಆದ್ರೆ 8-15 ಟನ್. ಆದ್ರೆ ನಿಮಗೆ ಗೊಂಚಲುಗಳು ಹೇಳಿದ್ರಲ್ಲ, ಆ ಗೊಂಚಲು ಪುಷ್ಪ ಗುಚ್ಛಕ್ಕಾದ್ರೆ 1-1.5 ಲಕ್ಷ ಹೂ ಗೊಂಚಲುಗಳು ಇಳುವರಿ ಪಡೆಯಬಹುದು. ಇನ್ನ ಕೊಯ್ಲೋತ್ತರ ನಿರ್ವಹಣೆ ಕೂಡ ಬಹಳ ಮುಖ್ಯ ಅಂತ ನಾವು ಕೇಳಿದೀವಿ ಈ ಹೂವಿನ ಬೆಳೆಗಳಲ್ಲಿ. ಹೌದೌದು. ಈ ಒಂದು ಸುಗಂಧರಾಜದಲ್ಲಿ ಯಾವ ರೀತಿಯಾಗಿ ವರ್ಗೀಕರಣವನ್ನು ಮಾಡಬೇಕಾಗತ್ತೆ? ನೋಡಿ, ವರ್ಗೀಕರಣ ಅಂತ ಹೇಳಿದ್ರೆ ಇದರಲ್ಲಿ ನಾವು ಬೆಳಿತಿರೋದೇ ಒಂದು ಬಿಡಿ ಹೂ, ಒಂದು ಪುಷ್ಪಗುಚ್ಛ, ಒಂದು ಇನ್ನೊಂದು ಸುಗಂಧ ದ್ರವ್ಯ ಅಂತ ಹೇಳಿದೆ. ಈಗ ವರ್ಗೀಕರಣನು ಹಾಗೆ, ಈ ಹೂ ತೆನೆಗಳ ದಂಟಿನ ಉದ್ದ, ಯಾಕೆಂದ್ರೆ ನಾವು ಪುಷ್ಪಗುಚ್ಛಕ್ಕೆ ನಾವು ಮಾಡೋದಾದ್ರೆ ದಂಟಿನ ಉದ್ದ, ಹೂಗೊಂಚಲಿನ ಉದ್ದ, ಹೂ ತೆನೆಯಲ್ಲಿರುವ ಹೂಗಳ ಸಂಖ್ಯೆ, ಹೂ ತೆನೆಯ ತೂಕ ಬಹಳ ಮುಖ್ಯವಾದದ್ದು. ಇದನ್ನ ನೋಡಿ ನಾವು ಗ್ರೇಡ್ ಮಾಡ್ತೀವಿ, ಗ್ರೇಡಿಂಗ್ ಅಂತ ನಾವು ಹೇಳ್ತೀವಿ, ಅದನ್ನೇ ವರ್ಗೀಕರಣ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಮಾಡಬಹುದು. ಇದಾದ ನಂತರ ಇದನ್ನ ನಾವು ಗ್ರಾಹಕರು ಏನ್ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ನೇರವಾಗಿ ತಲುಪಬೇಕಾದ್ರೆ ಅವರಿಗೆ ಹೂಗಳು ಕೀಟದಿಂದ ಮುಕ್ತವಾಗಿರಬೇಕು, ರೋಗದಿಂದ ಮುಕ್ತವಾಗಿರಬೇಕು, ಹಾಗೂ ಇನ್ನಿತರ ಬಾಧೆಗಳಿಂದ ಮುಕ್ತವಾಗಿರಬೇಕು. ಇದೆಲ್ಲ ಈಗಾಗಲೇ ಹೇಳಿದಂಗೆ ದಂಟಿನ ಉದ್ದ, ಹೂಗೊಂಚಲಿನ ಉದ್ದ, ಹೂ ತೆನೆಯಲ್ಲಿರುವ ಸಂಖ್ಯೆ, ಇವೆಲ್ಲ ಬಹಳ ಮುಖ್ಯವಾದದ್ದು. ಇನ್ನ ನಾವು ಈ ಪ್ಯಾಕಿಂಗ್ ಕೂಡ ಮಾಡಬೇಕಾಗತ್ತೆ, ಈ ಪ್ಯಾಕಿಂಗ್ ಅನ್ನ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅಂತೀರ? ಈ ಪ್ಯಾಕಿಂಗ್ ಅಂತ ಹೇಳಿದ್ವಿ ಈಗಾಗ್ಲೇನೆ, ಇದು ಪ್ಯಾಕಿಂಗ್ ಏನು ಅಂತ ಹೇಳಿದ್ರೆ, ಬಿಡಿ ಹೂಗಳನ್ನು ಈ ಬಿದಿರು ಪುಟ್ಟಿ ಬರುತ್ತಲ್ಲ ಸಾಮಾನ್ಯ, ಆ ಬಿದಿರು ಪುಟ್ಟಿಗಳಲ್ಲಿ 5-20 ಕೆಜಿಯಷ್ಟು ಸಾಮರ್ಥ್ಯ ಪ್ಯಾಕ್ನ ಮಾಡಬಹುದು. ಸೆಣಬು ಅಥವಾ ಗೋಣಿ ಚೀಲ ಅಂತ ಬರುತ್ತೆ, ಈರುಳ್ಳಿ ಚೀಲ ಅಂತ ನಾವು ಹೇಳ್ತೀವಲ್ಲ, ಯಾಕೆಂದ್ರೆ ಗಟ್ಟಿ ಚೀಲ ಆದ್ರೆ ಉಸಿರಾಡೋದಕ್ಕೆ ಇದಾಗುತ್ತೆ. ನಾವೇನ್ ಮಾಡ್ಬೇಕು ಅಂದ್ರೆ ಉಸಿರಾಡೋದಕ್ಕೆ ಸುಲಭ ಆಗ್ಬೇಕು ಗೋಣಿ ಚೀಲ. ನಾವು ಈರುಳ್ಳಿ ಚೀಲ ಅಂತ ಹೇಳ್ತೀವಲ್ಲ, ಸೆಣಬಿನ ಅಥವಾ ಗೋಣಿ ಚೀಲದಲ್ಲಿ ಬಟ್ಟೆಯನ್ನು ಬುಟ್ಟಿಗಳ ಒಳಮಗ್ಗಲು ಹಾಗೂ ಮೇಲೆ ಹೊಡಿಸಲಾಗುತ್ತದೆ, ಅಂದ್ರೆ ಬ್ಯಾಸ್ಕೆಟ್ ಅಲ್ಲಿ ಇಟ್ಟು ಅದನ್ನ ಹೊದಿಸಬೇಕಾಗುತ್ತೆ. ಇನ್ನ ಈ ಹೂದಂಟುಗಳನ್ನ ನಾವು ಯಾವ ರೀತಿಯಾಗಿ ಕಂತೆಯನ್ನ ಕಟ್ಟಬೇಕಾಗತ್ತೆ ಅಂತಾರೆ? ಈಗ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಈಗ ಬಿಡಿ ಹೂದಾದ್ರೆ ನಾವು ಬಿದಿರಿನ ಬುಟ್ಟಿಲಿ ಇಡ್ತೀವಿ, ಹೂ ಗುಚ್ಚಕ್ಕಾದ್ರೆ ನಾವು 100 ಕಂತೆ ಮಾಡಿ ಹೂವಿನ ಭಾಗವನ್ನು ಟಿಶ್ಯೂ ಪೇಪರ್ನಿಂದ ಸುತ್ತಿ ಉಳಿದ ಭಾಗವನ್ನು ಹಸಿ ಮಾಡಿದ ಪತ್ರಿಕೆಯಲ್ಲಿ ಸುತ್ತುತ್ತೀವಿ. ಅದು ಕಾರಣ ಏನಂತ ಹೇಳಿದ್ರೆ, ಈಗ ಬತ್ತೋಗ್ಬಾರ್ದು, ಹಸಿ ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ ಅದು ತೇವಾಂಶ ಉಳ್ಕೊಳ್ಳಿ ಅಂತೇಳಿ ಇದರಿಂದ ಮಾಡ್ತೀವಿ. ಈ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ. ಮತ್ತೆ ಪೆಟ್ಟಿಗೆನಲ್ಲಿ ಯಾವ ರೀತಿ ಜೋಡಿಸಬೇಕಾಗುತ್ತೆ? ಈ ಪೆಟ್ಟಿಗೆನಲ್ಲಿ ನಾವು ಹೆಂಗ್ ಜೋಡಿಸ್ಬೇಕು ಅಂತೇಳಿ, ಈ ತರ ಗೊಂಚಲುಗಳನ್ನ ನಾವೇನ್ ಮಾಡ್ತೀವಿ, ಮಾರುಕಟ್ಟೆಗೆ ನನ್ನ ಕಳಿಸಬೇಕಾದ್ರೆ ಈಗ ಕರೋಗೇಟೆಡ್ ಬಾಕ್ಸ್ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಹೇಳ್ತೀವಿ, ಪೆಟ್ಟಿಗೆಗಳನ್ನ ಪ್ಯಾಕ್ ಮಾಡೋದು ಇರುತ್ತಲ್ಲ, ಅದರಲ್ಲಿ ಉದ್ದವು ಅಗಲಕ್ಕಿಂತ ಕನಿಷ್ಠ 2 ಹೆಚ್ಚಿರಬೇಕು. ಉದ್ದ ಏನಂತ ಹೇಳ್ತಿದ್ದೀವಿ, ಅಗಲಕ್ಕಿಂತ ಕನಿಷ್ಠ 2 ಹೆಚ್ಚಿರಬೇಕು. 2 ವಿರುದ್ಧವಾಗಿ ಇರಿಸಬೇಕು, ಒಂದು ಆ ಕಡೆ ಒಂದು ಈ ಕಡೆ, ಯಾಕೆಂದ್ರೆ ಒಂದೇ ಕಡೆ ಇಟ್ಟರೆ ಏನಾಗುತ್ತೆ, ಜಾಸ್ತಿ ನಾವು ಪ್ಯಾಕ್ ಮಾಡೋಕ್ಕಾಗಲ್ಲ. ಒಂದು ಆ ಮುಖವಾಗಿ ಒಂದು ಈ ಮುಖವಾಗಿ ವಿರುದ್ಧ ದಿಕ್ಕಿನಲ್ಲಿ ಇರಿಸಬೇಕು. ಪೇಪರ್ ತುಂಡುಗಳನ್ನು ಗೊಂಚಲಿನ ಕೆಳಗೆ ಮತ್ತು ಮೇಲೆ ಹಾಗೂ ಸಾಲಿನ ಮಧ್ಯೆ ಇರಿಸುವುದರಿಂದ ಹೂಗಳಿಗೆ ಧಕ್ಕೆ ಆಗುವುದಿಲ್ಲ. ಪೇಪರ್ ನಾವು ಯಾಕೆ ಇಡ್ತೀವಿ ಅಂತ ಹೇಳಿದ್ರೆ, ಈ ಹೂಗಳು ಹೆಚ್ಚು ಸೂಕ್ಷ್ಮವಾದದ್ದು, ಅದರ ಮಧ್ಯೆ ನಾವು ಒಂದಕ್ಕೊಂದು ಡ್ಯಾಮೇಜ್ ಆಗದಿರೇ ಇರಲಿ ಅಂತ ಈ ಪೇಪರ್ನ ಸಾಲಿನ ಮಧ್ಯೆ ಇಡ್ತೀವಿ. ಇನ್ನ ಇವನ್ನ ನಾವು ದೂರದ ಪ್ರದೇಶಗಳಿಗೆ ಹೇಗೆ ಸಾಗಾಣಿಕೆ ಮಾಡಬೇಕಾಗತ್ತೆ? ನೋಡಿ, ಸಾಗಾಣಿಕೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಚಕ್ಕಡಿ ಅಂತ ನಾವು ಏನ್ ಹೇಳ್ತೀವಿ, ಗಾಡಿಗಳು ಅಥವಾ ರೈಲ್ವೆ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಸುಮಾರು ತರ ಇದೆ. ಈಗ ಬೇಡಿಕೆ ಇದ್ದಲ್ಲಿ ದೂರದ ಊರು ದೇಶಗಳಿಗೆ ವಿಮಾನ ಮೂಲಕನೂ ಕಳಿಸಬಹುದು. ಡೊಮ್ಯಾಸ್ಟಿಕ್ ಮಾರ್ಕೆಟ್ ಇಲ್ಲಿ ಹತ್ತಿರದಲ್ಲಾದ್ರೆ ನಾವು ಬುಟ್ಟಿ ಈ ತರ ಗಾಡಿಗಳಲ್ಲಿ ಕಳಿಸ್ಕೊಡ್ಬಹುದು. ಇನ್ನ ಈ ಹೂದಾನಿಗಳು ಅಂತ ನಾವು ಇಟ್ಟಿರ್ತೀವಿ ಕಚೇರಿಗಳಲ್ಲಿ, ಮನೆಗಳಲ್ಲಿ, ಇಲ್ಲೆಲ್ಲ, ಇಲ್ಲಿ ಯಾವ ರೀತಿಯಾಗಿ ಇವುಗಳು ಬಹಳ ದಿನ ಚೆನ್ನಾಗಿರೋ ರೀತಿಯಲ್ಲಿ ಇಡಬಹುದು ಅಂತೀರಿ? ನೋಡಿ, ನಾನು ಈಗಾಗಲೇ ಹೇಳಿದೆ, ಸಿಂಗಲ್ ಸ್ಟೈಪ್ ಡಬಲ್ ಸ್ಟೈಪ್ ಅಲ್ಲ ಅಂತ. ಡಬಲ್ ಸ್ಟೈಪ್ ನಾವು ಹೂದಾನಿಗಳಲ್ಲಿ ಇಡ್ತೀವಿ, ಸಿಂಗಲ್ ಸ್ಟೈಪ್ ಇಡ್ತೀವಿ. ಸಾಮಾನ್ಯವಾಗಿ ನಾವು ಇಡೋದು 2 ಇರುವುದಂತ ಡಬಲ್ ಸ್ಟೈಪ್ನೇ ಇಡ್ತೀವಿ. ಇದನ್ನ ಸಾಮಾನ್ಯವಾಗಿ ನಮ್ದು ಟ್ಯಾಪ್ ವಾಟರ್ ಇರುತ್ತಲ್ಲ, ಆ ನೀರಲ್ಲೇನೆ ನಾವು ಏನು ಉಪಯೋಗಿಸದೆ ಇಡೋದಾದ್ರೆ 5-7 ಕಾಲ ಇಡಬಹುದಾದರೂ, ನಾವು ಇನ್ನೂ ಹೆಚ್ಚು ದಿನ ಇಡಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಹೈಡ್ರಾಕ್ಸಿ ಕ್ವಿನಾಲಿನ್ ಸಲ್ಫೇಟ್ ಅಂತ ಹೇಳ್ತೀವಿ, HQS ಅಂತ, 200 PPM ಅಥವಾ ಕೋಬಾಲ್ಟ್ ಸಲ್ಫೇಟ್ 200 PPM ಹೊಂದಿರುವ ಸುಕ್ರೋಸ್, ಅಂದ್ರೆ ಸುಕ್ರೋಸ್ ಅಂದ್ರೆ ನಾವು ಸಕ್ಕರೆ ಅಂಶ ಅಂತ ಏನ್ ಹೇಳ್ತೀವಿ, ಅದು 2% ದ್ರಾವಣದಲ್ಲಿ 10-12 ಕಾಲ ಇಡಬಹುದು. ನಾರ್ಮಲ್ ವಾಟರ್ ಅಂದ್ರೆ ಸಾಧಾರಣವಾದ ನಮ್ಮ ಟ್ಯಾಪ್ ವಾಟರ್ ಅಲ್ಲಾದ್ರೆ 1 ಇರಲಿ ಇಡಬಹುದು. ಇದನ್ನೆಲ್ಲ ನಾವು ದ್ರಾವಣ ಬಳಸಿದ್ರೆ ನಿಮಗೆ 10-12 ಕಾಲ ಹೂದಂಟುಗಳನ್ನು ಬಾಡದಂತೆ ನಾವು ಕಾಪಾಡಬಹುದು. ರೈತ ಬಾಂಧವರೇ, ತಮಗೆ ಈ ಸುಗಂಧರಾಜದ ಹೂವಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಆರ್ ವಸಂತ್ ಕುಮಾರಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9-9-0-1-3-3-3-8. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9-9-0-1-3-3-3-8. ತುಂಬ ಸಂತೋಷ ಡಾಕ್ಟರ್ ವಸಂತ್ ಕುಮಾರಿ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸುಗಂಧರಾಜ ಹೂವಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದೀಗ ಕೇಳಿ ಕೃಷಿ ಮಾಹಿತಿ. ಬೆಳೆ ಉಳಿಕೆಗಳನ್ನು ಪಶುಗಳಿಗೆ ಉಪಯೋಗಿಸೋದು ನಮ್ಮಲ್ಲಿ ಸಾಮಾನ್ಯ. ಬೆಳೆ ಉಳಿಕೆಗಳಾದಂಥ ಜೋಳದ ದಂಟು, ರಾಗಿ ಹುಲ್ಲು, ಭತ್ತದ ಹುಲ್ಲು, ಇವುಗಳಲ್ಲಿ ನಾರಿನಂಶ ಹೆಚ್ಚಾಗಿದ್ದು ಸಸಾರಜನಕ ಮತ್ತು ಬೇರೆ ಪೋಷಕಾಂಶಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಆದ್ದರಿಂದ ಇಂತಹ ಮೇವುಗಳು ಪಶುಗಳ ಹೊಟ್ಟೆ ತುಂಬೋದಕ್ಕೆ ಅಥವಾ ಹಸಿವನ್ನು ನೀಗಿಸೋದಕ್ಕೆ ಮಾತ್ರ ಉಪಯೋಗಕ್ಕೆ ಬರ್ತವೆ. ಹಾಗಾಗಿ ಒಣಮೇವಿನ ಸಮರ್ಥ ಬಳಕೆ ಬಹಳ ಮುಖ್ಯ. ಇದರಲ್ಲಿ ಒಣಮೇವನ್ನು ಕತ್ತರಿಸೋದು ಬಹಳ ಮುಖ್ಯವಾದಂಥ ಅಂಶ. ದಪ್ಪ ಕಾಂಡದ ಮೇವುಗಳಾದಂಥ ಮುಸ್ಕಿನ್ ಜೋಳ, ಜೋಳ, ಸಜ್ಜೆ, ಇವುಗಳ ಕಣಿಕೆ, ದಂಟು ಅಥವಾ ಸಪ್ಪೆಯನ್ನು ಸಾಮಾನ್ಯವಾಗಿ ರೈತರು ಮೇವನ್ನು ಕತ್ತರಿಸುವಂಥ ಮಚ್ಚು ಅಥವಾ ಕುಡುಗೋಲಿನಿಂದ ಸುಮಾರು 12-14 ಅಂಗುಲ ಉದ್ದ ಕತ್ತರಿಸಿ ಈ ಜಾನುವಾರುಗಳಿಗೆ ಹಾಕ್ತಾರೆ. ಇದರಿಂದ ಈ ಮೇವು ಒಣಗಿರುತ್ತೆ, ಹಾಗೆಯೇ ಗಟ್ಟಿಯಾಗಿರೋದ್ರಿಂದ ದನಗಳಿಗೆ ಕಚ್ಚಿ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ದನಗಳು ಪ್ರಯತ್ನಪಟ್ಟು ಮೇವಿನ ಈ ಗರಿ ಭಾಗವನ್ನು ತಿಂದು ಉಳಿದ ದಂಟಿನ ಭಾಗವನ್ನು ತಿನ್ನಲಾರದಲ್ಲೇ ಹಾಗೆ ಬಿಡ್ತವೆ. ಈ ರೀತಿ ಬಿಟ್ಟಂಥ ದಂಟುಗಳನ್ನು ಗೊಬ್ಬರ ಮಾಡೋದಕ್ಕೆ ತಿಪ್ಪೆಗೆ ಹಾಕ್ತಾರೆ ಅಥವಾ ಒಲೆಗೆ ಉರುವಲಾಗಿ ಉಪಯೋಗಿಸ್ತಾರೆ. ಈ ರೀತಿ ಮಾಡೋದರಿಂದ 30-45% ಈ ಮೇವು ತಿರಸ್ಕರಿಸಲ್ಪಡುತ್ತೆ. ಈ ರೀತಿ ಮಾಡೋದಕ್ಕಿಂತ ಬದಲು ಇದೇ ಮೇವನ್ನು ರೈತರು ಮೇವನ್ನು ಕತ್ತರಿಸುವಂಥ ಯಂತ್ರದಿಂದ 4-6 ಅಂಗುಲ ಉದ್ದ ಕತ್ತರಿಸಿ ಜಾನುವಾರುಗಳಿಗೆ ಹಾಕಿದರೆ ಅವು ಹೆಚ್ಚು ಮೇವನ್ನು ತಿನ್ನೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ 8-10% ಮೇವು ಹಾಳಾಗೋದನ್ನು ನಾವು ತಡಿಬೋದು. ಹಾಗೆಯೇ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮೇವನ್ನು ದನಗಳು ತಿನ್ನೋದರಿಂದ ಶರೀರಕ್ಕೆ ಹೆಚ್ಚಿನ ಪೋಷಕಾಂಶಗಳು ದೊರೆತವೆ. ಆ ದನಗಳ ಆರೋಗ್ಯ ಮತ್ತು ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ. ವಿದ್ಯುತ್ ಚಾಲಿತ ಯಂತ್ರದಿಂದ ದಪ್ಪ ಕಾಂಡ ಇರುವಂಥ ಮೇವನ್ನು ಸುಮಾರು 1-2 ಅಂಗುಲ ಉದ್ದ ಕತ್ತರಿಸೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಜಾನುವಾರುಗಳು ಮೇವನ್ನು ಸಂಪೂರ್ಣವಾಗಿ ತಿನ್ನೋದಕ್ಕೆ ಅನುಕೂಲವಾಗುತ್ತೆ. ಜೊತೆಗೆ ಇದನ್ನು ಜೀರ್ಣಿಸ್ಕೊಳ್ಳೋದಕ್ಕೂ ಕೂಡ ಅವುಗಳಿಗೆ ಕಡಿಮೆ ಶಕ್ತಿ ಬೇಕಾಗುತ್ತೆ. ಇನ್ನು ಒಣಮೇವುಗಳಾದಂಥ ರಾಗಿ ಹುಲ್ಲು, ಭತ್ತದ ಹುಲ್ಲು, ಜೋಳದ ದಂಟು, ಅಡಕೆ ಹಾಳೆ, ಇಂತಹ ಒಂದು ಮೇವನ್ನು ನಾವು ತುಂಡು ಮಾಡಿ ಪ್ರತಿ 100 ಕಿಲೋಗ್ರಾಂ ಮೇವಿಗೆ 4 ಕಿಲೋಗ್ರಾಂನಷ್ಟು ಯೂರಿಯಾವನ್ನು 40 ಲೀಟರ್ ನೀರಿನಲ್ಲಿ ಕರಗಿಸ್ಕೊಂಡು ಈ ಮೇವಿನ ಮೇಲೆ ಸಿಂಪರಣೆ ಮಾಡಿ ಗಾಳಿಯಾಡದಂತೆ ಈ ಪ್ಲಾಸ್ಟಿಕ್ ಚೀಲದಲ್ಲಿ ಅಥವಾ ಕಾಂಕ್ರೀಟ್ ಗುಂಡಿಗಳಲ್ಲಿ ಅದುಮಿ ತುಂಬಬೇಕಾಗತ್ತೆ. 20 ದಿನದ ಕಾಲ ಇದನ್ನು ಶೇಖರಿಸಿಟ್ಕೋಬೇಕು. ಇದರಿಂದ ಒಣಹುಲ್ಲಿನ ಸಸಾರಜನಕ 2 ಪಟ್ಟಾಗತ್ತೆ, ನಾರಿನ ಒಂದು ಜೀರ್ಣತೆ ಕೂಡ ವೃದ್ಧಿಯಾಗುತ್ತೆ. ಈ ತಂತ್ರಜ್ಞಾನದಿಂದ ಒಣಹುಲ್ಲಿನ ಗುಣಮಟ್ಟ ಹೆಚ್ಚಾಗಿ ಅಧಿಕ ಆಹಾರಾಂಶ ನಾವು ಪೂರೈಸಬಹುದು. 3 ಕಿಲೋಗ್ರಾಂನಷ್ಟು ಅಮೋನೀಕೃತ ಒಣಮೇವನ್ನು ಆಹಾರದಲ್ಲಿ ಬಳಸೋದ್ರಿಂದ ಸುಮಾರು 200 ಗ್ರಾಂನಷ್ಟು ನಾವು ಹಿಂಡಿಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಜೊತೆಗೆ ನಾವು ಯೂರಿಯಾ ಅಥವಾ ಕಾಕಂಬಿ ಅಥವಾ ಖನಿಜಾಂಶದ ಒಂದು ಸಿಂಪರಣೆಯನ್ನು ಕೂಡ ಮಾಡಬಹುದು. 100 ಕಿಲೋಗ್ರಾಂನಷ್ಟು ಒಣಮೇವನ್ನು ಸಾಧ್ಯವಾದಷ್ಟು ಸಣ್ಣದಾಗಿ ಕತ್ತರಿಸಬೇಕು. ಆನಂತರ ಕಣದಲ್ಲಿ ಅಥವಾ ಕಲ್ಚಪ್ಪಡಿ ಮೇಲೆ ತೆಳುವಾಗಿ ಹರಡಬೇಕು. 2 ಕಿಲೋಗ್ರಾಂನಷ್ಟು ಯೂರಿಯಾವನ್ನು ಸುಮಾರು 2 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಕರೆಸಿಕೊಂಡು ಸುಮಾರು 8 ಕಿಲೋಗ್ರಾಂನಷ್ಟು ಕಾಕಂಬಿ ಪಾಕದಲ್ಲಿ ಬೆರೆಸಬೇಕು. 1 ಕಿಲೋಗ್ರಾಂನಷ್ಟು ಖನಿಜಾಂಶದ ಪುಡಿ ಮತ್ತು 1 ಕಿಲೋಗ್ರಾಂನಷ್ಟು ಅಡಿಗೆ ಉಪ್ಪನ್ನು ಕರಗಿಸಿ ಮಿಶ್ರ ಮಾಡಬೇಕು. ಯೂರಿಯಾ, ಕಾಕಂಬಿ, ಖನಿಜಾಂಶದ ಪುಡಿ ಮತ್ತು ಉಪ್ಪು ಮಿಶ್ರಿತ ದ್ರವವನ್ನು 100 ಕಿಲೋಗ್ರಾಂನಷ್ಟು ಒಣಹುಲ್ಲಿನ ಮೇಲೆ ಸಮನಾಗಿ ಸಿಂಪರಣೆ ಮಾಡಬೇಕು. ಸಿಂಪಡಿಸುವಾಗ ಈ ಮೇವನ್ನು ಪದೇ ಪದೇ ತಿರುಗಿಸಬೇಕು. ಆನಂತರ ಚೆನ್ನಾಗಿ ಒಣಗಿಸಿ ಶೇಖರಿಸಿಟ್ಕೋಬೇಕು. ಇಂತಹ ಒಣಮೇವನ್ನು 1 ರಾಸು ಪ್ರತಿದಿನ ಸುಮಾರು 5-6 ಕಿಲೋಗ್ರಾಂನಷ್ಟು ತಿನ್ನೋದರಿಂದ ಸುಮಾರು 350 ಗ್ರಾಂನಷ್ಟು ಸಸಾರಜನಕ ದೊರೆಯುತ್ತೆ ಮತ್ತು ಹೆಚ್ಚು ಮೇವನ್ನು ಆ ರಾಸುಗಳು ತಿಂತವೆ. ಎಲ್ಲ ಖನಿಜಾಂಶಗಳು ಒರಗ್ತವೆ. ಇದರಿಂದ ಬರಡು ಮೇವು ಕೂಡ 400 ಕಿಲೋಗ್ರಾಂ ತೂಕದ ಒಂದು ಹಸುವಿನ ಜೀವಪೋಷಣೆಗೆ ಸಹಾಯವಾಗುತ್ತೆ. ಕೆಲವು ಸಣ್ಣ ರೈತರಿಗೆ ಕಾಕಂಬಿ ಸುಲಭವಾಗಿ ಸಿಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕೇವಲ 2 ಕಿಲೋಗ್ರಾಂನಷ್ಟು ಯೂರಿಯಾ, 1 ಕಿಲೋಗ್ರಾಂನಷ್ಟು ಖನಿಜಾಂಶದ ಪುಡಿ ಮತ್ತು 1 ಕಿಲೋಗ್ರಾಂನಷ್ಟು ಉಪ್ಪನ್ನು ಸುಮಾರು 5 ಲೀಟರ್ ನೀರಿನಲ್ಲಿ ಕರಗಿಸ್ಕೊಂಡು 100 ಕಿಲೋಗ್ರಾಂನಷ್ಟು ಹುಲ್ಲಿನ ಮೇಲೆ ಸಿಂಪರಣೆ ಮಾಡಿ ಒಣಗಿಸಿ ಶೇಖರಿಸಿಟ್ಕೊಂಡು ಉಪಯೋಗಿಸ್ಬೇಕು. ಬರಡು ಮೇವಿನ ಜೊತೆಗೆ ಯಾವುದಾದ್ರೂ ದ್ವಿದಳ ಧಾನ್ಯದ ಸೊಪ್ಪು ಅಥವಾ ಮರದ ಮೇವನ್ನು ಬೆರೆಸಿ ನಾವು ಮೇಯಿಸೋದ್ರಿಂದಲೂ ಕೂಡ ಶರೀರದ ಮೇಲಿನ ಬೇಸಿಗೆ ಉಷ್ಣದ ಒತ್ತಡ ಕಡಿಮೆ ಆಗುತ್ತೆ. ಮತ್ತು ಈ ಬರಡು ಮೇವಿನಲ್ಲಿರುವಂಥ ಸಾವಯವ ವಸ್ತು ಹೆಚ್ಚು ಒಂದು ಜೀರ್ಣವಾಗಿ ಹಾಲಿನ ಉತ್ಪಾದನೆಗೂ ಕೂಡ ಇದು ಸಹಾಯವಾಗುತ್ತೆ. ಇದೊಂದು ಉತ್ತಮವಾದಂಥ ವಿಧಾನ. ಇನ್ನು ಮೇವಚ್ಚನ್ನು ಕೂಡ ನಾವು ತಯಾರು ಮಾಡ್ಕೋಬೋದು. ಒಣಮೇವು ಗಾತ್ರದಲ್ಲಿ ಜಾಸ್ತಿ ಇರೋದರಿಂದ ದೂರದ ಪ್ರದೇಶಗಳಿಗೆ ಸಾಗಾಣಿಕೆ ಕಷ್ಟಕರ ಮತ್ತು ಹೆಚ್ಚು ವೆಚ್ಚವನ್ನು ಬಯಸುತ್ತೆ. ಒಣಹುಲ್ಲನ್ನು 1-2 ಅಂಗುಲ ತುಂಡು ಮಾಡಿ ಅಚ್ಚು ಯಂತ್ರಗಳ ನೆರವಿನಿಂದ ಒತ್ತಡ ಹಾಕಿ ಗಾತ್ರವನ್ನು ಕಡಿಮೆ ಮಾಡುವಂಥ ತಂತ್ರಜ್ಞಾನನೇ ಮೇವಚ್ಚು ವಿಧಾನ ಅಂತ. ಈ ವಿಧಾನದಿಂದ ಹುಲ್ಲಿನ ಗಾತ್ರವನ್ನು 6-7 ಪಟ್ಟು ಕಡಿಮೆಗೊಳಿಸಿ ಅಚ್ಚಿನ ರೂಪದಲ್ಲಿ ಪ್ಯಾಕೇಜಿಂಗ್ ಸಾಮಗ್ರಿಯಿಂದ ಸುತ್ತಿ ಸಂಗ್ರಹಿಸಿಡಬಹುದು. ಈ ವಿಧಾನದಲ್ಲಿ ಒಣಹುಲ್ಲಿನ ಜೊತೆಗೆ ಆಹಾರದ ಮಿಶ್ರಣ, ಖನಿಜ ಮಿಶ್ರಣ, ಜಂತು ನಿವಾರಕ ಔಷಧಿಗಳು, ಹಾಗೆಯೇ ಯಾವುದೇ ಪೂರಕಾಂಶಗಳನ್ನು ಮಿಶ್ರಣ ಮಾಡಿ ಅಚ್ಚನ್ನು ತಯಾರಿಸಬಹುದು. ಈ ತಂತ್ರಜ್ಞಾನದಿಂದ ಒಣಮೇವನ್ನು ಸಾಗಿಸುವಂಥ ಸಾಗಾಣಿಕಾ ವೆಚ್ಚ ಕಡಿಮೆ ಆಗುತ್ತೆ. ಜೊತೆಗೆ ಬರಗಾಲದ ಸಮಯದಲ್ಲಿ ಈ ತಂತ್ರಜ್ಞಾನ ಒಂದು ವರದಾನ ಅಂತ ಹೇಳಬಹುದು. ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ ಅಂದರೆ 612 kHz. ಇದೀಗ ಕೇಳಿ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:30 ಕೇಳಿ ಜಿಲ್ಲಾ ವಾರ್ತಾಪತ್ರ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಎಫ್ಎಂ ರೇನ್ಬೋ ಸಹ ಪ್ರಸಾರದಲ್ಲಿ. 7:45 ಪ್ರಸಾರವಾಗಲಿದೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಜಿಎಲ್ ಹೆಗ್ಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಿವಾಕರ್ ಹೆಗ್ಡೆ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 9:05 ಪ್ರಸಾರವಾಗಲಿದೆ ಮನೆ ಮನೆ ಜಗತ್ತು. ರೇಡಿಯೋ ಧಾರಾವಾಹಿ ರಚನೆ ಪೂದಾಳ್ ಕೃಷ್ಣಮೂರ್ತಿ, ನಿರ್ಮಾಣ ಅನಿಲ್ ಕುಮಾರ್. 9:30 ಕನ್ನಡ ಭಾರತಿ ಸಿದ್ದರಾಮ ಹೊನ್ಕಲ್ ಅವರಿಂದ ಸಣ್ಣ ಕಥೆ. ಮತ್ತೆ ಮಳೆ ಹೊಯ್ಯುತ್ತಿದೆ, ಭೂಮಿ ಕರೆಯುತ್ತಿದೆ. ಅನಂತರ ಮಾಧುರಿ ಶ್ರೀಧರ್ ಕುಲಕರ್ಣಿ ಅವರೊಂದಿಗೆ ಕಾವ್ಯಧಾರೆ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 10:05 ನಾಟಕ ಈ ದೇಶಕ್ಕೆ